ಸರ್, ನಾನು ಬೆಳಗ್ಗೆ 6 ಗಂಟೆಕ್ ತೋಟಕ್ಕೆ ಬಂದೆ ಅಂದ್ರೆ ಬೆಳಗ್ಗೆ 9:30 ತನಕ ಇರ್ತೀನಿ ಸರ್. ಆಮೇಲೆ ನಮ್ಮ ಮನೆಯವರು 9 ಗಂಟೆಯಿಂದ ಸಾಯಂಕಾಲ 5-6 ಗಂಟೆ ತನಕ ಅವ್ರೇ ಇರ್ತಾರೆ ಸರ್. ಇಲ್ಲ ಅವ್ರು ನೋಡ್ಕೋತಿರ್ತಾರ. ಆಮೇಲೆ ನಾನು ಡ್ಯೂಟಿ ಬಿಟ್ಟು ಬಂದು 6 ಗಂಟೆಗೆ ಬಂದು ಅವ್ರನ್ನ ಕರ್ಕೊಂಡು ಮತ್ತೆ ಇನ್ನೆಲ್ಲ ಇಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಮನೆಗೆ ಹೋಗ್ತೀನಿ ಸರ್. ಆಮೇಲೆ ತತ್ತಿ ಗಿತ್ತಿ ಮಾರಾಟ ಮಾಡೋದಾಗ್ಲಿ ಕೋಳಿಗಳಿಗೆ ಮಾರಾಟ ಮಾಡೋದು ಏನು ಕಷ್ಟ ಇಲ್ಲ ಸರ್. ಜವಾರಿ ಕೋಳಿ ಹುಡ್ಕೊಂಡು ಜವಾರಿ ತತ್ತಿ ಹುಡ್ಕೊಂಡು ಇಲ್ಲೇ ನಮ್ಮ ತೋಟಕ್ಕೆ ಬರ್ತಾರೆ ಸರ್. ನಮ್ಮ ತೋಟದಿಂದನೇ ನಾವು ಮಾರಾಟ ಮಾಡ್ತೀವಿ. ಆಮೇಲೆ ಮೊದಲೇ ಒಂದ್ಸರಿ ನಾನು ಮೀನಾ ಸಾಕಿನ ಸರ್, ಅದು ಭೂಮಿ ಮೇಲ್ಗಡೆ ಹೊಂಡ ಮಾಡಿದ್ದೆ. ಆ ಹೊಂಡದಾಗ ಮೀನಾ ಮಾಡಿದಾಗ ಅವಾಗ ಸಹಿತ ಮೀನುಗಾರರು ಬಂದು ಇಲ್ಲೇ ಬಂದು ಹಿಡ್ಕೊಂಡು ನನಗೆ 100 ರೂಪಾಯಿ KG ಕೊಟ್ಟು ಅವ್ರಿಗೆ ತಾವೇ ಹಿಡ್ಕೊಂಡು ಹೋಗಿದ್ದಾರೆ. ಈಗ ಅದನ್ನೇ ನಾನು ಮಾಡ್ಕೊಂಡು ಈಗ ಭೂಮಿ ಒಳಗಡೆ ಮಾಡೀನಿ ಸರ್. ಹೊಂಡ ಈಗ ಮೊದಲು ಚಿಕ್ಕದಿತ್ತು, 40x40 ಇತ್ತು. ಈಗ ಅದನ್ನ ನಾನು 60x90 ಹೊಂಡ ಮಾಡಿ ಜಾಸ್ತಿ ಸಂಖ್ಯೆಯ ಮೀನುಗಳನ್ನು ಬಿಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅದು ಮಾಡಿ ಸರ್. ಇದು ಈ ತರ ನಾವು ಜವಾರಿ ಒಳಗೆ ಸಾವಯವದಾಗ ಬೆಳೆದೇವ ಅಂದ್ರೆ ನಾವೆಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಸರ್. ನಮ್ಮನ್ನು ಹುಡುಕೊಂಡು ಬಂದೇ ಬರ್ತಾರೆ ಸರ್. ಜನರಿಗೆ ಈಗ ಅರಿವಾಗಿದೆ, ನಾವು ವಿಷವನ್ನು ತಿನ್ನಾಕತ್ತೀವಿ, ಆ ವಿಷವ ತಿನ್ನೋದು ಬಿಡಬೇಕು, ಬಿಟ್ಟು ನಾವು ಕೇವಲ ಅಮೃತವನ್ನ ಮಾತು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ವಿಚಾರ ಅವ್ರಿಗೆ ಬಂದ ಸರ್. ಯಾಕೆ ಸಾಕಷ್ಟು ಜನ ದುಡ್ಡು ಗಳಿಸಿ ಗಳಿಸಿ ಗಳಿಸಿ ದುಡ್ಡನ್ನು ಗಳಿಸ್ಕೊಂಡಾರ ಸರ್. ದುಡ್ಡು ಇದೆ ಅವ್ರ ಹತ್ರ, ಬಟ್ ಆರೋಗ್ಯ ಇಲ್ಲ. ಅದಕ್ಕಾಗಿ ಅವ್ರಿಗೆ ಈಗ ಅವೇರ್ನೆಸ್ ಬಂದದ, ನಾವು ದುಡ್ಡು ಗಳಿಸೋದು ಬಿಡಬೇಕು, ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ವಿಚಾರ ಇಟ್ಕೊಂಡು ನಮ್ಮಂತ ಸಾವಯವ ಕೃಷಿಕರ ಕಡೆ ಅವ್ರು ಬಂದೇ ಬರ್ತಾರೆ ಸರ್. ಬರ್ತಾ ಇದ್ದಾರೆ, ಮುಂದೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ನಮ್ಮ ಸಾವಯವ ಕೃಷಿಕರು ಏನೇನು ಬೆಳೆದಿರ್ತಾರೆ ಎಲ್ಲ ಪದಾರ್ಥಗಳನ್ನಾಗಲಿ ಈ ತರ ತತ್ತಿಗಳನ್ನಾಗಲಿ ಕೋಳಿಗಳನ್ನಾಗಲಿ ತೆಗೆದುಕೊಂಡು ಹೋಗಿ ಹೋಗ್ತಾರ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ ಸರ್. ಈಗ 2.5 ಎಕರೆ ಜಮೀನು, ಇಷ್ಟು ಜಮೀನೊಳಗ ಒಂದು ವರ್ಷ ಒಂದು ಸರಾಸರಿ ಆದಾಯ ಅನ್ರಿ, ಇಳುವರಿ ಅಂತನ್ರಿ, ಯಾವ ರೀತಿ ತಾವು ತಗೊಳ್ತಾ ಇದ್ರಿ ಸರ್? ನನಗೆ ಫಸ್ಟ್ನೇ ವರ್ಷ ಬರೇ ಒಂದೂವರೆ ಲಕ್ಷ ಅಷ್ಟೇ ಬಂದಿತ್ತು ಸರ್. ಯಾಕಂದ್ರೆ ನನ್ನ ಗಿಡಗಳ ಸಣ್ಣ ಇದ್ವು ಸರ್, ಅವಾಗ ಈಳು ಭಾಳ ಕಡಿಮೆ ಬಂತು ಸರ್. ಅದಾದ ನಂತರ ನನಗೆ 2-3 ಸಲ ಅದನ್ನ ಕಾಯಿ ಹಿಡಿಲಿಲ್ಲ ಸರ್. ಅದನ್ನ ಗಿಡಗಳ ಸ್ಟೆಮ್ ಜಾಸ್ತಿ ದಪ್ಪ ಮಾಡ್ಕೋಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಮೊದಲೇ ಸರ ನಾನು ಕಾಯಿ ತಗೋಬಾರ್ದಾಗಿತ್ತು, ತಗೋದಿನಿ ಸರ್. ಅದು ಸ್ಟೆಮ್ ಕಡಿಮೆ ಇತ್ತು, ಕಾಯಿ ಭಯಂಕರ ಬೆಳೆದ್ಬಿಡ್ತು ಸರ್. ಅದು ಅವಾಗ ಅದಕ್ಕೆ ಕಾಯಿ ಟೊಂಗೆಗಳು ಮುರಿಯದಂತ ಪರಿಸ್ಥಿತಿ ಆಯ್ತು. ಅದಕ್ಕಾಗಿ ನಾನು ಅದು ತಿಳ್ಕೊಂಡ ನಂತರ ನಾನು ಒಂದೇ ಮತ್ತೆ 2 ಸಲ ಏನು ಕಾಯಿ ಬತ್ತಲ್ಲ ಅದನ್ನ ಕಾಯಿ ನಾನು ತೆಗೆದು ಹೋಗಿದ್ದೀನಿ ಸರ್. ಈಗ 3ನೇ ಸಾರಿ ಮತ್ತೆ ತಿರುಗಿ ಕಾಯಿ ಹಿಡಿದಿನಿ ಸರ್. ಈಗ ಮೊದಲಿಗಿಂತಲೂ 3 ಪಟ್ಟು ಜಾಸ್ತಿ ಕಾಯಿ ಬಿಟ್ಟದ. ಆಮೇಲೆ ಗಿಡಗಳ ಶಕ್ತಿನೂ ಕೂಡ ಜಾಸ್ತಿ ಆಗ್ಯದ, ಸ್ಟೆಮ್ನು ಕೂಡ ದಪ್ಪಾಗಿದಾವೆ. ಆಮೇಲೆ ನಾನು ಈ ಸದ್ಯಕ್ಕೆ ಅದ್ರ ಜೊತೆ ನಾನು ಮಿಕ್ಸ್ ಕ್ರಾಪ್ ಮಾಡೀನಿ ಸರ್. ಒಳಗಡೆ ಅಲ್ಲಿ ತೊಗರಿ ಹಾಕೊಂಡಿನಿ ಸರ್, ಅದು ಪೂರ ಸಂಪೂರ್ಣ ಸಾವಯವದಾಗ. ಆ ತೊಗರಿನೂ ನನಗೆ ಬರ್ತೈತೆ ಸರ್. ಆಮೇಲೆ ಅದ್ರ ಜೊತೆ ಜೊತೆ ತರಕಾರಿನೂ ಹಾಕೊಂಡಿನಿ ಸರ್. ನಾನು ಟೊಮೆಟೊ ಹಾಕೊಂಡಿದ್ದೆ, ಬದ್ನಿಕಾಯಿ ಹಾಕೊಂಡಿದ್ರಿ. ಟೊಮೆಟೊಯಿಂದನೂ ಆದಾಯ ಬಂದದ, ಬದ್ನಿಕಾಯಿಂದನೂ ಆದಾಯ ಬಂದದ. ಈಗ ತೊಗರಿನೂ ಅದು ಆದಾಯ ಕೊಡ್ತದ. ಜೊತೆಗೆ ನಮ್ಮ ಪೇರುಕಾಯಿನೂ ಸಹಿತ ಹೋದ ಸರಿ ಏನಾಗಿತ್ತಲ್ಲ ಅದಕ್ಕಿಂತ 3 ಪಟ್ಟು ಜಾಸ್ತಿ ಈಳು ಬರ್ತದೆ. ಈ ಸರಿ ಒಂದು ಮಿನಿಮಮ್ ಒಂದು 2-2.5 ಲಕ್ಷ ರೂಪಾಯಿ ನಾನು ಈಳು ತೆಗಿಬಹುದು ಸರ್. ಅಂದ್ರೆ ಒಂದು ಅಂದಾಜು ನಿಮ್ಮ ಒಂದು ಆದಾಯ ಸುಸ್ಥಿರವಾಗಿ ಆಯ್ತು, ಒಂದು ಕಾನ್ಸ್ಟಂಟ್ ಬರ್ತದೆ ಈ 2.5 ಎಕರೆಯಿಂದ ಅಂತಂದ್ರೆ ಎಷ್ಟು ನೀವು ನಿರೀಕ್ಷೆ ಮಾಡ್ತೀರಿ? ಒಂದು ವರ್ಷಕ್ಕೆ ಇಷ್ಟು, ಒಂದು ಸರಾಸರಿಯಾಗಿ ಇಷ್ಟು ಬರಬೇಕು ನನಗೆ, ಇಷ್ಟೆಲ್ಲ ಖರ್ಚು ವೆಚ್ಚ ತೆಗೆದು ನಾವು ಇಷ್ಟು ಉಳಿತದ ನಮಗೆ ಅಂತೇಳಿ ಸರ್? ನಾನು ಮೊದಲನೇದಾಗಿ ಸಾವಯವ ಕೃಷಿ ಮಾಡಕ್ ಬಂದೇವ ಅಂತಂದ್ರೆ ನಾವು ಇದ್ರಾಗ ಒಟ್ಟ ಈಲ್ಡ್ ಅಪೇಕ್ಷೆ ಮಾಡಬಾರ್ದು ಸರ್. ನಾವು ಏನ್ ನನಗೆ ಇಷ್ಟು ಟ್ರಾಕ್ ಬೇಕ ಅಂದೇವ ಅಂತಂದ್ರೆ ಯಾರು ಸಾವಯವ ಕೃಷಿಗೆ ಬರಕ್ ಹೋಗುದಿಲ್ಲ ಸರ್. ಅದಕ್ಕಾಗಿ ನಂದ್ ಏನ್ ರೈತ ಬಾಂಧವರಲ್ಲಿ ವಿನಂತಿ ಅಂದ್ರೆ ಸಾವಯವ ಕೃಷಿಗೆ ಬರ್ತಕ್ಕಂಥವ್ರು ಇದನ್ನ ಏನು ಇದನ್ನ ಇಟ್ಕೊಳಕ್ ಹೋಗ್ಬಾರ್ದ್ರಿ, ಟಾರ್ಗೆಟ್ ಇಟ್ಕೊಳಕ್ ಹೋಗ್ಬಾರ್ದವ್ರು. ಯಾಕಂದ್ರೆ ಭೂಮಿ ಶ್ರೀಮಂತ ಕಿರ್ತೈತ್ರಿ. ಅದ್ರ ಜೊತೆ ಜೊತೆ ನಾವು ಕೇವಲ ನಾವು ದುಡ್ಡಿನ ಬೆನ್ ಹತ್ತಿದೀವಿ ಅಂದ್ರೆ ರಾಸಾಯನಿಕ ತಂದು ಹಾಕೋದು ಹೊಡ್ಕೊಳೋದು ಬೆಳ್ಕೊಳ್ಳೋದಾಗ್ತದೆ ಸರ್. ಅದಕ್ಕೆ ನನ್ನ ವಿನಂತಿ ಏನು, ನಮ್ಮ ಈಲ್ಡ್ ನಮ್ಮ ದುಡ್ಡು ಕಡಿಮೆ ಬರ್ಲಕ್ಕ ಆರಂಭದ ವರ್ಷಗಳೊಳಗೆ ನಮ್ಗೆ ಕಡಿಮೆ ಬರ್ತೈತೆ ಆದಾಯ. ನಂತರದ ಏನು ವರ್ಷಗಳ 3-4 ವರ್ಷಗಳಾದ ನಂತರ ಇವೆಲ್ಲ ಸಮಗ್ರ ಕೃಷಿ ಪದ್ಧತಿಗಳನ್ನ ನಾವು ಅಳವಡಿಸಿಕೊಂಡೇವ ಅಂದ್ರೆ ಸರ್ ಈ 2.5 ಎಕರೆ ಒಳಗೆ ಮಿನಿಮಮ್ 6-7 ಲಕ್ಷ ರೂಪಾಯಿ ಇನ್ಕಮ್ ತೆಗೆದೇ ತೆಗಿಬಹುದು. ಜೊತೆಗೆ ನನ್ನ ಭೂಮಿಯನ್ನು ಕೂಡ ನಾನು ಶ್ರೀಮಂತ ಮಾಡಬಹುದು ಅಂತಕ್ಕಂಥ ವಿಚಾರ ಸರ್. ಆಮೇಲೆ ಏನಾಗ್ತದೆ ಸರ್, ಒಂದೊಂದು ಎಕರೆಗೆ 50-60 ಸಾವಿರ ರೂಪಾಯಿ ರಾಸಾಯನಿಕ ಗೊಬ್ಬರಗಳನ್ನ ಕೀಟನಾಶಕಗಳನ್ನ ತಂದು ಹೊಡಿತಾರೆ ಸರ್. ಅದು ಕೂಡ ನಮ್ಗೆ ಉಳಿತಾಯ ಆದಂಗ ಸರ್. ಈಗ ಯಾಕಂದ್ರೆ ನಾನು ಯಾವುದೇ ರೀತಿ ರಾಸಾಯನಿಕ ಗೊಬ್ಬರನೂ ತಂದಿರೋದಿಲ್ಲ, ಯಾವುದೇ ರೀತಿ ಕೀಟನಾಶಕನೂ ತಂದಿರೋದಿಲ್ಲ. ಗೊಬ್ಬರಕ್ಕಾಗಲಿ ಕೀಟನಾಶಕಕ್ಕಾಗಲಿ ನಂದು ಒಂದೇ 1 ರೂಪಾಯಿ ಖರ್ಚಾಗೋದಿಲ್ಲ ಸರ್. ಅದನ್ನು ಕೂಡ ನಾವು ಸಾವಯವ ರೈತರಾದಂತವ್ರು ಅದನ್ನು ಕೂಡ ನಾವು ಗಮನದಾಗಿಟ್ಕೋಬೇಕು. ಅದಕ್ಕೆ ನಾನು ಏನು ವಿನಂತಿ ಮಾಡ್ಕೋತೀನಿ ಅಂದ್ರೆ, ಸಾವಯವಕ್ಕೆ ಬರ್ತಕ್ಕಂಥವ್ರು ಆದಾಯವನ್ನ ನಿರೀಕ್ಷೆ ಮಾಡಬೇಡ್ರಿ. ಸ್ವಲ್ಪ ಸಮಯ ಕಳೀರಿ, ನಿಮ್ಮ ಭೂಮಿ ಶ್ರೀಮಂತ ಆಗ್ತದ, ನಿಮ್ಮ ಭೂಮಿ ಅಮೃತ ಆಗ್ತದ, ನಿಮ್ಮ ಮಣ್ಣು ಅಮೃತ ಆಗ್ತದ. ಅಮೃತ ಆಗಿದ ನಂತರ ನಿಮ್ಗೆ ನೀವು ಏನ್ ಹಾಕ್ತೀರಿ ಅದ ತಾನೆ ಕೊಡ್ತದ. ನೀವು ಅವಾಗ ನೀವು ಯಾವುದೇ ರೀತಿ ಭೂಮಿಗಾಗಿ ಮಣ್ಣಿಗಾಗಿ ಖರ್ಚು ಮಾಡೋ ಪ್ರಶ್ನೆ ಬರೋದಿಲ್ಲ ಅಂತಕ್ಕಂಥ ವಿನಂತಿ ನಾನು ಸಾವಯವ ಕೃಷಿಕಲ್ಲಿ ಮಾಡ್ಕೋತೀನಿ ಸರ್. ಸಂಗಮೇಶ್ವರ, ನಿಮ್ಮ ಏನು ಕೃಷಿ ಕಾರ್ಯಕ್ಕೆ ಪ್ರಶಸ್ತಿಗಳು ಬಂದಾವ ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಏನೇನು ಪ್ರಶಸ್ತಿಗಳು ಬಂದಾವ, ಯಾರ್ಯಾರು ತಮಗೆ ಪ್ರದಾನ ಮಾಡಿದ್ದಾರೆ ಹೇಳ್ಬೋದ ಸರ್? ನಾನು ಮಾಡಿದ ಕೃಷಿ ಪದ್ಧತಿಗಳಿಗೆ ಮೊಟ್ಟ ಮೊದಲು ನಮ್ಮ ತೋಟಕ್ಕೆ ಬಂದು ನಮಗೆ ಬೆಸ್ಟ್ ಫಾರ್ಮರ್ ಅಂತ ಅವಾರ್ಡ್ ಕೊಟ್ಟವರು ನಮ್ಮ ರೂರಲ್ ಡೆವಲಪ್ಮೆಂಟ್ NGO ದವರು, ಬಿಜಾಪುರದ ಶ್ರೀಮಾನ್ ಬಾಬು ಸಜ್ಜನ್ ಸರ್. ಅವರೇ ಸ್ವತಃ ನಮ್ಮ ತೋಟಕ್ಕೆ ಬಂದು ನಾನು ಮಾಡಿದ ಎಲ್ಲ ಪರಿಕರಗಳನ್ನ, ಈ ಸಾವಯವ ಪರಿಕರಗಳನ್ನ ನೋಡಿ ಬಂದು ನನಗೆ ಸಾಕಷ್ಟು ಬೆನ್ ಚಪ್ಪರಿಸಿ, ಇಲ್ಲ ನೀವು ಮಾಡ್ತಕ್ಕಂಥ ಕ್ರಿಯೆ ಬಹಳಷ್ಟು ಒಳ್ಳೆ ಕೆಲಸ ಅದ, ಮುಂದೆ ನಿಮಗೆ ಇದು ಬಹಳಷ್ಟು ಭವಿಷ್ಯದಲ್ಲಿ ನೀವು ಬಹಳಷ್ಟು ಉಜ್ವಲ ಭವಿಷ್ಯ ಇದೆ ನಿಮ್ಗೆ, ನೀವು ಮಾಡ್ರಿ ಅಂತಕ್ಕಂಥ ನನಗೆ ಪ್ರೋತ್ಸಾಹದಾಯಕ ನುಡಿಗಳನ್ನು ಹೇಳಿ ನನಗೆ ಬೆಸ್ಟ್ ಫಾರ್ಮರ್ ಅಂತ ಫಸ್ಟ್ ಅವಾರ್ಡ್ ಕೊಟ್ಟ ಸರ್ ಅವರು. ಆ ನಂತರ ನಮ್ಮ ಪ್ರತಿಷ್ಠಿತ ವಿಜಯ ಕರ್ನಾಟಕ ದಿನಪತ್ರಿಕೆಯವರು ಪ್ರತಿ ವರ್ಷ ಒಂದು

ಸಮ